ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ಕ್ಷಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಕೋಳಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಶಿರಸಿಯ ಮಂಜುನಾಥ್ ಶಂಕರ್ ಭಂಡಾರಿ. ಈಗ ನಮ್ಮ ಜೊತೆಯಲ್ಲಿ ಮಂಜುನಾಥ್ ಶಂಕರ್ ಭಂಡಾರಿ ಅವರಿದ್ದಾರೆ. ಇವರು ಶಿರಸಿ ಹತ್ರ ಮಂಜುಗುಣಿ ಗ್ರಾಮದವರು. ಸಾಕಷ್ಟು ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೆ, 10,000 ಕೋಳಿ. ಇದೆಲ್ಲನೂ ಹೇಗೆ ಮಾಡ್ತಾ ಇದ್ದಾರೆ, ಅಷ್ಟು ಕೋಳಿಯನ್ನು ನಿರ್ವಹಣೆ ಮಾಡೋದು ಹೇಗೆಲ್ಲ ಸಾಧ್ಯ, ಮತ್ತು ಅವರು ಹೇಗೆ ಪ್ರಾರಂಭ ಮಾಡಿದರು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್. ಸರ್ ನಮಸ್ತೆ. ಈಗ ನೀವು ಕೋಳಿ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರಿ. ಒಂದು 10,000 ಅಂದ್ರೆ ಸಾಮಾನ್ಯ ರೈತರಿಗೆ ಒಂದು ದೊಡ್ಡ ಪ್ರಮಾಣದ ಕೋಳಿ ಸಾಕಾಣಿಕೆನೆ. ಹಾಗಾಗಿ ಒಂದು ಕೋಳಿ ಸಾಕಾಣಿಕೆ ಮಾಡಬೇಕು, ಹೊಲದಲ್ಲಿ ಜಾಗ ಇದೆ, ಈ ಒಂದು ಭಾವನೆ ಅಥವಾ ಒಂದು ಮನಸ್ಸು ಮಾಡಿದ್ದು ಎಲ್ಲ ಹೇಗೆ? ಸರ್, ನಾನು ಮೊದಲು ಬೆಂಗಳೂರಲ್ಲಿದ್ದೆ ಕೆಲಸಕ್ಕೆ, ಆಮೇಲೆ ಕಡೆ ಬೆಳಗಾವಿ ಮುಂದೆ ಎಲ್ಲ ಕಡೆ ಸರ್ ಕಡೆ ಕೆಲಸ ಮಾಡ್ಕೊಂಡ ಮೇಲೆ ಏನೋ ಒಂದ್ ರೀತಿ ನಾವು ಊರಲ್ಲಿ ಏನೋ ಒಂದು ಮಾಡ್ಬೇಕಂತೇಳಿ ಒಂದು ಆಲೋಚನೆ ಬಂತು. ಹಾಗಾಗಿ ಒಂದು 12 ವರ್ಷದಿಂದ ಅಂದ್ರೆ 2009 ಫಸ್ಟ್ ಒಂದು ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಅದು 3,000 ಬ್ಯಾಚ್ ಆಗಿತ್ತು. ಅದನ್ನ ನಾನು ಲೋಕಲ್ ಎಲ್ಲ ಕಡೆ ಸಿಗುವಂತ ಒಂದು ಕಟ್ಟಿಗೆ ಎಲ್ಲ ಕಡೆ ಬಳಸ್ಕೊಂಡು ಸಿಮೆಂಟ್ ಸೀಟ್ ಹಾಕೊಂಡು ಒಂದು 3,000 ಫಾರ್ಮ್ ಮಾಡಿ ಅದೇ ದುಡ್ಡಲ್ಲಿ ಮತ್ತೊಂದು ಫಾರ್ಮ್ ಮಾಡಿ 2ನೇ ಫಾರ್ಮ್ ಮಾಡಿದೆ. ಹೀಗೆ 4 ಫಾರ್ಮ್ ಆ ದುಡ್ಡು ಬಂದಿದ್ರೆಲ್ಲ ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು 4 ಫಾರ್ಮ್ ಮಾಡಿ ಒಟ್ಟು ಟೋಟಲ್ 10,000 ಒಂದು ಸಾಮರ್ಥ್ಯದ ಫಾರ್ಮ್ ಇದೆ. ಈಗ ಹೊರಗಡೆ ಕೆಲಸ ಮಾಡ್ತಾ ಇದ್ರಿ ಯಾವುದೋ ಒಂದು ಕಂಪನಿ ಒಳಗೆ? ಹೌದು. ಅದನ್ನ ಬಿಟ್ಟು ಬಂದು ಆ ನಂತರ ನಮ್ಮದೇ ಸ್ವ ಉದ್ಯೋಗ ಮಾಡೋಣ ಅಂತೇಳಿ ಯಾಕೆ ಅನಿಸ್ತು, ಮತ್ತೆ ಅಲ್ಲಿ ನಿಮ್ಗೆ ಯಾಕೆ ಸರಿ ಅನಿಸ್ಲಿಲ್ಲ, ಇಂಥದೇ ಉದ್ಯೋಗ ಮಾಡೋಣ ಅಂತೇಳಿ ಎಲ್ಲರು ನೋಡಿದ್ರು, ತರಬೇತಿ ಪಡೆದಿದ್ರು ಎಲ್ಲ ಹೇಗೆ? ಇಲ್ಲ ಸರ್, ನಾ ಮೊದಲು ಹೊರಗಡೆ ಕೆಲಸಕ್ಕೆ ಹೋಗಿದ್ದೆ, ಏನಪ್ಪ ಏನೊಂದು ಮಾಡಬೇಕಂತ ಹೋಗಿದ್ದಾಗಿತ್ತು. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ವಾತಾವರಣ ನೋಡಿಕೊಂಡೆ, ಇಲ್ಲಿ ನಮಗೆ ಇನ್ನು ಬದುಕಿಲ್ಲ, ಏನೇ ಮಾಡಿದ್ರು ನಮ್ಮ ಊರಲ್ಲೇ ಮಾಡಬೇಕು ಅಂತೇಳಿ ಮತ್ತೆ ಅಲ್ಲಿಂದ ರಿಟರ್ನ್ ಬಂದ್ಕೊಂಡು ಇಲ್ಲೇ ಒಂದು ಏನು ಅವಾಗ ಒಂದು ನಮ್ಗೆ ಸ್ಟಾರ್ಟಿಗೆ ಒಂದು ಯೋಚನೆ ಆಯ್ತು, ಕೋಳಿ ಫಾರ್ಮ್ ಮಾಡಬೇಕು ಅಂತೇಳಿ. ಏನೋ ಒಂದು ಆಸೆಯಿಂದ ಅದು ಒಂದು ಸ್ಟಾರ್ಟ್ ಮಾಡಿಕೊಂಡು ಈಗ ಒಂದು ತಕ್ಕ ಮಟ್ಟಲು ಒಂದು ಆರ್ಥಿಕ ಒಂದು ಪ್ರಗತಿ ಮಾಡ್ಕೊಂತಿದ್ದೇನೆ. ಈಗ ಅವಳು ಸ್ವಾವಲಂಬಿ ಆಗಿ ಬದುಕಲಿಕ್ಕೆ ಒಳ್ಳೆ ಮತ್ತೆ ಖುಷಿ ಆಗ್ತುಂಟು. ಈಗ ಕೋಳಿ ಸಾಕಾಣಿಕೆನೇ ಮಾಡಬೇಕು ಅಂತೇಳಿ ನಿಮ್ ಮನಸ್ಸಿನೊಳಗೆ ಇತ್ತಲ್ಲ, ಅಂದ್ರೆ ಬೇರೆ ಎಲ್ಲರೂ ನೋಡಿದ್ರು ಅಥವಾ ಇಲ್ಲಿ ಲೋಕಲ್ ಅಲ್ಲಿ ಬಂದು ಅವಾಗ ಮಾತ್ರ ಒಂದ್ ಎರಡು ಫಾರ್ಮ್ ಸ್ಟಾರ್ಟ್ ಆಗಿತ್ತು ಅವಾಗ. ಇಲ್ಲಿ ನಮ್ದು ವಾತಾವರಣಕ್ಕೆ ಇಲ್ಲಿ ನಮ್ಮ ಕಡೆ ಕೋಳಿ ಫಾರ್ಮ್ ಬಿಟ್ಟು ಮತ್ತೆ ಯಾವ ಬಿಸ್ನೆಸ್ ಸಕ್ಸಸ್ಫುಲ್ ಇಲ್ಲ, ಹಾಗಾಕೊಂಡು ಅವ್ರು ಮಾಡಿ ನೋಡ್ಕೊಂಡು ನಾವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಈ 10,000 ಒಂದು ಸಾಮರ್ಥ್ಯಕ್ಕೆ ಬಂದಿದ್ದಾರೆ. ಈಗ ಒಬ್ಬರು ಕೋಳಿ ಫಾರ್ಮ್ ಅನ್ನ ನೋಡಿಕೊಂಡು ನೀವು ಪ್ರಾರಂಭ ಮಾಡಿದ್ರು. ಅದ್ರ ಬಗ್ಗೆ ಬೇಕಾದಂತ ಮಾಹಿತಿಯನ್ನು ಸಂಗ್ರಹಿಸಬೇಕಲ್ಲ, ಮರಿನ ಎಲ್ಲಿಂದ ತರಬೇಕು, ಅವಕ್ಕೆ ಹೆಂಗೆ ಸಾಕಾಣಿಕೆ ಮಾಡಬೇಕು, ಮತ್ತೆ ಸಾಕಾಣಿಕೆ ಮಾಡುವಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಮನೆ ಹೆಂಗ್ ಕಟ್ಟಬೇಕು, ಇವೆಲ್ಲ ಹೇಗೆ ಮಾಹಿತಿ ಸಂಗ್ರಹಿಸಬೇಕು? ಈಗ ನಾವು ಒಂದ್ಸಲ ಅವಾಗ ಫಸ್ಟ್ ಫಾರ್ಮ್ ಮಾಡ್ಕೊಂಡು ಒಂದು ವರ್ಷ ಫಾರ್ಮ್ ಖಾಲಿ ಇತ್ತು. ನೆಕ್ಸ್ಟ್ ಟೈಮಲ್ಲೇ ಬೇರೊಬ್ಬರದೊಂದು ಇದ್ರ ಮೂಲಕ ನಾವು ಸ್ಟಾರ್ಟ್ ಮಾಡಾಯ್ತು ಫಾರ್ಮನ್ನು. ಮಾಡಿದ ಮೇಲೆ ಒಂದು ವರ್ಷ ನಂತರ ಏನು ಮಾಡಿದೆ ಅಂದರೆ, ಧಾರವಾಡದಲ್ಲಿ ಒಂದು ಟ್ರೈನಿಂಗ್ ಇತ್ತು ರಾಯಪುರ ಅಂತೇಳಲ್ಲಿ, ಅಲ್ಲಿ ಟ್ರೈನಿಂಗ್ ಕಡೆ ತಗೊಂಡು ಬಂದ್ಮೇಲೆ ನಂಗೆ ಅದ್ರ ಬಗ್ಗೆ ಮತ್ತೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಸಿಕ್ತು. ಅದಕ್ಕೆ ಯಾವ ಏನೇನು ಪ್ರಾಬ್ಲಮ್ ಬರ್ತದೆ, ಕಡೆ ಫೀಡಿಂಗ್ ಹೇಗೆ ಮಾಡಬೇಕು, ಅದಕ್ಕೆ ಯಾವ ಮೆಡಿಸಿನ್ ಹಾಕಬೇಕು ಪ್ರಾಬ್ಲಮಿಗೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ತಗೊಂಡು ಹಾಗೆ ಕಂಟಿನ್ಯೂ ಮಾಡಿ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಈಗ ಮಾರ್ಕೆಟ್ ಎಲ್ಲ. ಅದಕ್ಕೆ ಔಷಧ ಹಾಕಬೇಕು ಅಂದ್ರೆ, ಮತ್ತೀಗ ಔಷಧ ಹಾಕುವ ಅವಶ್ಯಕತೆ ಇಲ್ಲ, ಅದು ಕೋಳಿ ಆಹಾರದಲ್ಲಿ ಬಂದ್ಬಿಡುತ್ತೆ, ಹಿಂಗೆಲ್ಲ ಇದೆ. ಹೌದು, ಅದು ಏನಂದ್ರೆ ಈಗ ಅದು ಸ್ಟಾರ್ಟಿಂಗ್ ಅಲ್ಲ, ಅವಾಗ ಅದಕ್ಕೆ ಐ ಬಿ ಡಿ ಲಸೋಟ ಮಾಡಬೇಕಿತ್ತು ಮತ್ತೆ ಕಣ್ಣಿಗೆಲ್ಲ. ಈಗ ಅದು ಸ್ವಲ್ಪ ಈ ಕಡೆ ಚೇಂಜಸ್ ಆಗದ, ಈಗ ಎಲ್ಲ ಫೀಡ್ ಎಲ್ಲ ಎಲ್ಲ ಕಡೆ ಬರ್ತಾ ಉಂಟು ಅಲ್ಲಿ ಮೆಡಿಸಿನ್ ಎಲ್ಲ. ಒಂದೀಗ ಏನಪ್ಪ ಫೀಡ್ ಹಾಕ್ರೆ ಸಾಕಾಗ್ತದೆ, ಆದ್ರೆ ಏನಪ್ಪ ಅಂದ್ರೆ ಅದಕ್ಕೀಗ ಲಿವರ್ ಟೋನಿಕ್ ಒಂದು ಹಾಕಬೇಕಾಗುತ್ತೆ. ಅದು ಯಾಕಂದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ಒಂದು ಲಿವರ್ ಟೋನಿಕ್ ಒಂದು ಅದಕ್ಕೆ ಬಳಸಬೇಕು. ಮತ್ತೆ ಕೆಲವೊಂದು ಪ್ರಾಬ್ಲಮ್ ಆಯ್ತು ಅದಕ್ಕೆ ಅದರದ ಒಂದು ಮೆಡಿಸಿನ್ ಇರುತ್ತವೆ, ಅದನ್ನು ಯೂಸ್ ಮಾಡಲೇಬೇಕು ನಾವು. ಅದು ಔಷಧ ಕೊಡೋದು ನೀರಿನ ಮೂಲಕ ಆಹಾರದ ಮೂಲಕ ಹೇಗೆ? ಕೆಲವೊಂದು ಪ್ರಾಬ್ಲಮ್ಗಳಿಗೆ ಅದಕ್ಕೆ ನೀರಿನ ಮೂಲಕ ನಾವೇನ್ ಮಾಡ್ತಾರೆ, ಒಂದು 5 ಲೀಟರ್ ಒಂದು ಟಾಕಿಲಿ ಅದನ್ನ ಇಂತಿಷ್ಟು ಪ್ರಮಾಣ ಅಂತ ಹಾಕಿ ಅದನ್ನ ಟಾಕಿಲಿ ಅದು ಮಿಕ್ಸ್ ಮಾಡಿ ಕಡೆ ಬಿಟ್ಟು ಬಿಡ್ತಾರೆ. ಅದು ಒಂದು ದಿವಸಕ್ಕೆ ಅದೇ ಕಡೆ ಖಾಲಿ ಆದ್ಮೇಲೆ ಕಡೆ ಅದು ನೀರು ಬಿಟ್ಟುಬಿಟ್ಟು ಅವಾಗ ಅದು ಸರಿ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಅವಾಗ ಏನೋ ಪ್ರಾಬ್ಲಮ್ ಇದ್ರೆ ಅದು ಒಂದು 2 ದಿವಸದಲ್ಲಿ ಆ ಕಡೆ ಕಂಟ್ರೋಲ್ ಬರುತ್ತದೆ. ಈಗ ಮನೆ ಕಟ್ಟುವಾಗ ಎಲ್ಲಿ ಕಾಳಜಿ ಹೆಚ್ಚು ವಹಿಸಬೇಕು? ಮನೆ ಕಟ್ಟುವಾಗ ಅಂದ್ರೆ ಅದು ಜಾಗ ಸಮತಟ್ಟಿರಬೇಕು ಒಂದನೇದಾಗಿ, ಎರಡನೇದಾಗಿ ಫುಲ್ ಓಪನ್ ಜಾಗ ಇದ್ರೆ ಕೋಳಿ ಒಳ್ಳೆ ವೇಟ್ ಬರ್ತದೆ. ಈ ಮತ್ತೇನಪ್ಪ ಅಂದ್ರೆ ನಾವು ಜಾಸ್ತಿ ಅಗಲ ಒಂದು ಕಡೆ ತಗೋಬಾರ್ದು, ಒಂದು ಮ್ಯಾಕ್ಸಿಮಮ್ ಒಂದು 20 ಫುಟ್ ಅಗಲ ಒಂದು ನಮ್ಗೆ ತಗೋಬೇಕು. ಆಮೇಲೆ ಉದ್ದನ ನಮ್ದು ಸಾಮರ್ಥ್ಯ ಪ್ರಕಾರ ಅಲ್ಲಿ ಜಾಗ ಇದ್ ಮೂಲಕ ನಾವು ಎಷ್ಟು ಬೇಕಾದ್ರೆ ಹಾಕೋಬಹುದು ಜಾಗನ. ಆದ್ರೆ ಅಗಲ ಮಾತ್ರ ಒಂದು 20 ಫುಟ್ ಅಷ್ಟು ಅಗಲ ಮಾಡ್ಬೋದು. ಅದಕ್ಕೆ ಸರಿಯಾಗಿ ಮಾಡನ್ನ ಮಾಡ್ಕೊಂಡು ನಾವೆಲ್ಲ ಏನ್ ಮಾಡಿದಾರೆ ಅಂದ್ರೆ, ಈ ಲೋಕಲ್ ಸಿಗೋ ಒಂದು ಕಟ್ಟಿಗೆಯಲ್ಲಿ ಜಂಗಲಿ ಕಟ್ಟಿಗೆನ ಹಾಕೊಂಡು ಸಿಮೆಂಟ್ ಸೀಟ್ ಹಾಕೊಂಡು ನಾವು ಕಮ್ಮಿ ಒಂದು ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದಾಗಿತ್ತು. ಆಮೇಲೆ ಅದಕ್ಕೆ ಸೈಡಿಗೆ ಮಾತ್ರ 1.5 ಫೀಟ್ ಗೋಡೆ ಹಾಕಿ ಅದ್ರ ಮೂಲಕ ಅದ್ರ ಮೇಲ್ಗಡೆ 6 ಫುಟ್ ಮೆಶ್ ಹಾಕ್ಬೇಕು. ಅದು ಯಾಕಪ್ಪ ಅಂದ್ರೆ ಮೆಶ್ ಹಾಕೋದು, ಯಾವುದೇ ಒಂದು ಪ್ರಾಣಿಗಳು ಕಡೆ ಪಕ್ಷಿ ಬರಬಾರ್ದು ಅಂತೇಳಿ ಹಾಗೆ ಮಾಡೋದು. ನೆಕ್ಸ್ಟ್ ಇದು ಶೆಡ್ ಆದ್ಮೇಲೆ ಅದಕ್ಕೊಂದು ಕರೆಂಟ್ ಬೇಕಾಗ್ತದೆ. ಆಮೇಲೆ ಅದಕ್ಕೆ ಫೀಡರ್ ಬೇಕಾಗ್ತದೆ. ಈಗ ಒಂದು 3,000 ಕೋಳಿ ಸಾಕ್ಲಿಕ್ಕೆ ಒಂದು 60 ಫೀಡರ್ ಬೇಕಾಗ್ತದೆ. 30-35 ಡ್ರಿಂಕರ್ ಅಂತ ಬರ್ತದೆ ಅದು ನೀರಿಗೆ, ಅದು ಕಡೆ ಆಟೋಮೆಟಿಕ್ ಡ್ರಿಂಕರ್. ಅದು ಇಷ್ಟು ಇದ್ಕೊಂಡು ಒಂದು ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಮೂಲ ಬಂಡವಾಳ ಒಂದು ಫಾರ್ಮ್ ಅನ್ನ ಹಾಕ್ಲಿಕ್ಕೆ ಎಷ್ಟು ಬರ್ತದೆ ಖರ್ಚು? ನಾನು ಮೊದಲು ಸ್ಟಾರ್ಟ್ ಮಾಡುವಾಗ 230,000 ರೂಪಾಯಿ ನಾನು ಫಾರ್ಮ್ ಮಾಡಿದ್ದೆ ಅವಾಗ. ಅದು ಟೋಟಲ್ ಸಿಮೆಂಟ್ ಸೀಟು ಎಲ್ಲ ಸೇರಿ, ಕಟ್ಟಿಗೆ ಡ್ರಿಂಕರ್ ಫೀಡರ್ ಎಲ್ಲ ಸೇರಿ. ಆದ್ರೆ ಈಗ ಏನಾಗಿದಪ್ಪ, ಈಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದ್ದಕ್ಕೆ ಈಗ 200,000 ಮೇಲೆ ಅಂತಂದ್ರೆ ಈಗ ಒಂದು 3.5-4 ಲಕ್ಷ ಲೆಕ್ಕ ಬೇಕಾಗ್ತದೆ ಈಗ. ಅಂದ್ರೆ ಈಗ ಜಾಸ್ತಿ ತುಟ್ಟಿ ಆಗಿರೋದ್ರಿಂದ. ಹೌದು, ಮತ್ತೇನಪ್ಪ ಅಂದ್ರೆ 4 ಲಕ್ಷ ಹಾಕೊಂಡ್ರೆ ನಾವೇ ಮಾಡ್ಬೇಕು ಅಂತ ಕೆಲಸ, ಎಲ್ಲದನ್ನು ಗುತ್ತಿಗೆ ಮಾಡ್ಕೊಂಡ್ರೆ ಆಗೋದಿಲ್ಲ ಕೊಟ್ಕೊಂಡ್ರೆ. ಈಗ ಕೆಲವು ವರ್ಷ ಕೆಲಸ ನಾವೇ ಮಾಡ್ಕೊಂಡ್ರೆ ಒಂದು 4 ಲಕ್ಷದ ಒಳಗಡೆ ಒಳ್ಳೆ ಒಂದು ಚಂದ ಶೆಡ್ ಅನ್ನ, ಒಳ್ಳೆ ಬಾಳಿಕೆ ಬರುವಂತ ಶೆಡ್ ಅನ್ನು ಮಾಡಬಹುದು. ಅಂದ್ರೆ ಒಂದು ಸಾರಿ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್. ಹೌದು, ಎಲ್ಲ ಫುಲ್ ಈಗ ಕಬ್ಬಿಣದೇ ಹಾಕ್ತಿದ್ದಾರೆ. ಈಗ ಆ ಕಬ್ಬಿಣದ ಹಾಕಿದ್ರೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆದ್ರೆ ಅದು ಒಂದು ಪರ್ಮನೆಂಟ್ ಆಗಿ ಒಂದು 20-30 ವರ್ಷಕ್ಕೇನು ಪ್ರಾಬ್ಲಮ್ ಆಗುದಿಲ್ಲ. ಇಲ್ಲ ಕಡೆ ಜಾಸ್ತಿ ವರ್ಷ ಕಡೆ ಬರ್ಬೋದು ಬಾಳಿಕೆ. ಕಬ್ಬಿಣ ಅಂದ್ರೆ ಅದು ಕಂಬ ಇಲ್ಲ, ಅದು ಸೈಡ್ಗೆ ಅದಕ್ಕೆ ಸಿಮೆಂಟ್ ಅಂದ್ರೆ ಕಡೆ ಕಂಬ ಹಾಕ್ತಾರೆ, ಅದು ಮೇಲ್ಗಡೆ ಫುಲ್ ಅದು ಕಡೆ ಕಬ್ಬಿಣದೇ ಬರುತ್ತೆ ಅಷ್ಟು ಚನಲ್ಗಳು. ಹೌದು, ಹಾಗಾಗಿ ಮೂಲ ಬಂಡವಾಳ ಅಷ್ಟು ಹಾಕಿದ್ವಿ. ಪ್ರತಿ ಒಂದು ಮನೆಗೂ ಮೂರು ನಾಲ್ಕು ಲಕ್ಷ ರೂಪಾಯಿ ಅಂತೇಳಂದ್ರು ಬೇಕಾಗುತ್ತೆ. 12 ಲಕ್ಷ ಈಗ 4 ಫಾರ್ಮ್ ಅಂತಂದ್ರೆ ಒಂದು 12 ಲಕ್ಷ ರೂಪಾಯಿ ಲೆಕ್ಕ ಬೇಕಾಗ್ತದೆ. ಮತ್ತೆ ಎತ್ತರ ಇಷ್ಟೇ ಇರಬೇಕು ಅನ್ನೋದು ಇಂಥದ್ದು ಏನ್ರಿ ಇರ್ತದೆ? ಕಮ್ಮಿ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಶಾಖ ಜಾಸ್ತಿ ಆಗಿ ಕೋಳಿ ಸಹಾಯ ಸಂಖ್ಯೆ ಜಾಸ್ತಿ ಇರ್ತದೆ. ಬೇಸಿಗೆಗಾಲದಲ್ಲೆಲ್ಲ ಟೆಂಪರೇಚರ್ ಜಾಸ್ತಿ ಆದಾಗ ಹಾಗಾಕೊಂಡು ಒಂದು ಮಿನಿಮಮ್ ಒಂದು 9-10 ಫುಟ್ ಹೈಟ್ ಮಾಡಿದ್ರೆ ಮಧ್ಯದ ಕೋಳನ್ನ, ಆಮೇಲೆ ಸೈಡ್ ಒಂದು ಮಿನಿಮಮ್ ಒಂದು 7-8 ಫುಟ್ ಮಾಡಿದ್ರೆ ಅವಾಗ ಗಾಳಿ ಒಳ್ಳೆ ಸರಾಗವಾಗಿ ಹರಿತದೆ, ಗಾಳಿ ಏನು ಪ್ರಾಬ್ಲಮ್ ಆಗುದಿಲ್ಲ, ಯಾವುದೇ ರೋಗ ಮತ್ತೆ ಬರೋದಿಲ್ಲ ಕೋಳಿಗೆ, ಸಾಯ ಸಂಖ್ಯೆನು ಮತ್ತೆ ಕಮ್ಮಿ ಇರ್ತದೆ. ಇಲ್ಲಾದ್ರೆ ಬೇಸಿಗೆ ಶೆಕೆ ಬಹಳ ಇದ್ದಾವೆ, ಕೋಳಿ ಸಾಯ ಪ್ರಮಾಣ ಜಾಸ್ತಿ ಇರ್ತದೆ ಶೆಕೆಯಿಂದ. ಆ ಟೈಮ್ ನಾವ್ ಏನ್ ಮಾಡ್ತಾರೆ ಅಂದ್ರೆ ನೀರನ್ನು ಸ್ಪ್ರೇ ಮಾಡ್ತಾರೆ ಕೋಳಿ ಮೇಲೆ, ಸಿಂಪರಣೆ ಸ್ವಲ್ಪ ಕೋಲ್ಡ್ ಆಗಂಗ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ಕೋಳಿ ಸಾಯುವುದಿಲ್ಲ. ಹಾಗಾಗಿ ಮರಿ ಎಷ್ಟು ದಿನ ಮರಿ ತಂದು ಕೊಡ್ತಾರೆ ಈಗ ಕಂಪ್ನಿಯವರು? ಅವ್ರ ಜೋಡಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಈ ಕಂಪ್ನಿಯಲ್ಲಿ ವಿಎಚ್ಎಲ್ಲು ಮೋನಾರ್ಕ್ ಅಂತೆಲ್ಲ ಉಂಟು. ಅವ್ರೇನ್ ಮಾಡ್ತಾರೆ ಅಂದ್ರೆ ಇವತ್ತು ನಮ್ಗೆ ಮರಿ ಬೇಕು ಅಂದ್ಬಿಟ್ರೆ ಅವರಿಗೆ ಒಂದ್ ವಾರ ಮೊದಲೇ ಆರ್ಡರ್ ಮಾಡ್ಬೇಕು ನಾವು. ಅವ್ರು ಒಂದ್ ದಿವಸದ ಅದನ್ನ ಹ್ಯಾಚಿಂಗ್ ಮಾಡ್ಕೊಂಡು ಮಾರು ದಿವಸ ಇಲ್ಲಿ ಅವರು ಕಳಿಸ್ಬಿಡ್ತಾರೆ. ಮರಿ ಬಂದ ನಂತರ ಅದಕ್ಕೆ ನಾವು ಅದಕ್ಕೆ ಶಾಖ ಫುಲ್ ಬೇಕು. ನಾವೇನ್ ಮಾಡ್ತಾರೆ ಈಗ ಕಡೆ ಎಲ್ಲದನ್ನು ಕಡೆ ಕರೆಂಟ್ ಅನ್ನ ಯೂಸ್ ಮಾಡಲ್ಲ ಜಾಸ್ತಿ. ಆದ್ರೆ ಏನ್ ಮಾಡ್ತಾರೆ, ಎರಡು ಡಬ್ಬಿ ಇಟ್ಕೊಂಡು ಅದರಲ್ಲಿ ಬೆಂಕಿ ಹಾಕೊಂಡು ಒಂದು ವಾರ ಅದರಲ್ಲೇ ನಾವು ಶಾಖ ಅದಕ್ಕೆ ಮಾಡ್ಕೊಂಡು ಲೈಟ್ ಹಾಕೊಂಡು ಶಾಖಕ್ಕೆ ನಾವು ಬೆಂಕಿ ಉಪಯೋಗಿಸ್ಕೊಂಡು ನಾವು ಯೂಸ್ ಇದು ಮಾಡ್ತಾರೆ. ನಾವು ಹಾಗೆ ಮಾಡೋದ್ರಿಂದ ಕೋಳಿ ಮರಿಗಳಲ್ಲಿ ಗುಪ್ಪು ಗುಪ್ಪಾಗಿ ಸಾಯುವುದಿಲ್ಲ. 4 ದಿವಸದಿಂದ 6 ದಿವಸ ಮಾಡಲೇಬೇಕು ಅದು ಕಂಪಲ್ಸರಿ. ನಂತರ ಒಂದು ವಾರದ ಮೇಲೆ ಹಾಗೆ ಅದನ್ನು ಫ್ರೀ ಆಗಿ ದೊಡ್ಡ ಜಾಗ ಅಗಲ ಮಾಡ್ತಾ ಹೋಗ್ಬೇಕು. ಅಂದ್ರೆ ಶಾಖ ಕೊಡ್ಬೇಕಾದ್ರೆ ನಾವು ಕಟ್ಟಿಗೆ ಅವನೇನೋ ಉಪಯೋಗ ಮಾಡುದು? ಹೌದು, ಯಾಕಂದ್ರೆ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಕಟ್ಟಿಗೆ ಬೇಕಾದಷ್ಟು ಸಿಗುತ್ತೆ. ಹಾಗಾಗಿ ನಾವು ಕಟ್ಟಿಗೆ ಯೂಸ್ ಮಾಡ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸಿಲಿಂಡರ್ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ ಕರೆಂಟ್ ಅನ್ನ 200 ಕ್ಯಾಂಡಲ್ ಬಲ್ಬ್ ಹಾಕಿ ಕೆಳಗೆ ಬಿಟ್ಟು ಅದನ್ನ ಶಾಖ ಇದು ಮಾಡ್ತಾರೆ. ಅಂದ್ರೆ ಅವು ಶಾಖ ಕೊಡ್ಬೇಕಾದಾಗ ನಾವು ಬೆಂಕಿ ಹಾಕಿದಾಗ ಬಂದು ಅದ್ರ ಬೀಳುದು ಹಂಗೆ ಮಾಡಲ್ಲ, ಹಾಗೇನು ಆಗುದಿಲ್ಲ. ಅದಕ್ಕೆ ಅದು ಡ್ರಮ್ ಇರ್ತದೆ, ಆ ಡ್ರಮ್ ಸೈಡ್ ಒಂದು ಜಾಳಿ ಹಾಕ್ಬಿಡ್ತಾರೆ ನಾವು ಅದಕ್ಕೆ. ಹಾಗಾಕೊಂಡು ಅದು ಯಾವ್ದೇ ರೀತಿ ಅದು ಆ ಡಬ್ಬಿಗೆ ಬಂದ್ಕೊಂಡು ಒರಗುದಿಲ್ಲ. ಅದು ಶಾಖ ಮಾತ್ರ ಇದಾಗ್ತಾ ಬಿಟ್ರೆ ಮತ್ತೇನು ಅದರಿಂದ ಏನು ಅಪಾಯ ಇಲ್ಲ. ಇನ್ನ ಬೆಳವಣಿಗೆ ಹಂತದೊಳಗೆ ಅವಕ್ಕೆ ಆಹಾರ ಕೊಡಬೇಕು ಅಂತೇಳಿ ಅಂದ ಪ್ರಾರಂಭದ 15 ದಿನ ಇಂಥ ಆಹಾರ ಕೊಡಬೇಕು, ಆ ನಂತರ 15 ದಿನ ಇಂಥ ಆಹಾರ ಕೊಡಬೇಕು, ಮತ್ತೆ ಇನ್ನುಳಿದ ದಿನ ಇಂತ ಆಹಾರ ಕೊಡ್ಬೇಕು, ಹಂಗೇನ್ರಿ ಇರುತ್ತೆ? ಈಗ ಅದಕ್ಕೆ ಸ್ಟಾರ್ಟಿಂಗ್ ಮರಿ ಬಂದೋಗೋದಕ್ಕೆ ಸ್ಟಾರ್ಟರ್ ಅಂತ ಬರ್ತದೆ, ಫ್ರೀ ಸ್ಟಾರ್ಟರ್ ಅಂತ, ಅದು ಬರೆಯಕಾಗಿರ್ತದೆ. ನಂತರ ಆಮೇಲೆ ಆ ಮರಿ 21 ದಿವಸ ಆದ್ಮೇಲೆ ಅದಕ್ಕೆ ಆಮೇಲೆ ದಪ್ಪಂದು ಫೀಡ್ ಬರ್ತದೆ, ರೆಡಿ ಆಗ್ತದೆ. ಆ 21 ದಿವಸದ ಮೇಲೆ ಫೀಡ್ ಹಾಕೋದ್ರ ಮೇಲೆ ಅದು ಬೆಳವಣಿಗೆ ಬಹಳ ಫಾಸ್ಟ್ ಆಗ್ತಾ ಹೋಗ್ತದೆ. ಹಾಗಾಕೊಂಡು ನಾವ್ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೆಳಿಗ್ಗೆ ಒಂದು ಸಲ ನಾವು ಫೀಡಿಂಗ್ ಮಾಡಿಬಿಟ್ರೆ ನೆಕ್ಸ್ಟ್ ನಾವು ಅದಕ್ಕೆ ಫೀಡಿಂಗ್ ಮಾಡೋದು ಮಾರು ದಿವಸನಾಗಿರ್ತದೆ. ಯಾಕಂದ್ರೆ ಅದರಿಂದ ಲೇಬರ್ ಜಾಸ್ತಿ ಬಿಡುದಿಲ್ಲ, ಯಾಕಂದ್ರೆ ನಾವು ಫೀಡರ್ ಜಾಸ್ತಿ ಹಾಕೋದ್ರಿಂದ ಒಂದು ಸಲ ಫೀಡಿಂಗ್ ಮಾಡಿಬಿಟ್ರೆ ಮಾರು ದಿವಸ ಬೆಳಿಗ್ಗೆ ಹಾಕ್ಬೋದು ನಾವು. ಹೀಗೆ ಮಾಡೋ ಬಾರಿ ಫಾಸ್ಟ್ ಆಗಿ ಟೈಮನ್ನು ಸೇವ್ ಮಾಡಬಹುದು. ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಆಹಾರದ ಖರ್ಚು ಜಾಸ್ತಿ ಅಂತ ಹೇಳ್ತಾರೆ, ಅಲ್ಲಿ ಏನ್ರ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನಾ? ಖರ್ಚು ಅಂದ್ರೆ ಈಗ ಸೀಸನ್ ವೈಸ್ ಆಗಿರ್ತದೆ. ದೀಪಾವಳಿ ಟೈಮಲ್ಲೆಲ್ಲ ಜೋಳ ಸ್ವಲ್ಪ ಜಾಸ್ತಿ ಸಿಗುವಾಗ ಅದು ಸ್ವಲ್ಪ ಅವಾಗ ಜೋಳ ರೇಟ್ ಸ್ವಲ್ಪ ಕಮ್ಮಿ ಇರ್ತದೆ. ಆ ಟೈಮ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಸ್ಟಾಕ್ ಮಾಡ್ಕೊಂತಾರೆ. ನೆಕ್ಸ್ಟ್ ಏಪ್ರಿಲ್ ಮೇದಲ್ಲಿ ಅದು ಕಾಮನ್ ಆಗಿ ಅವಾಗೆಲ್ಲ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಆಗಿರ್ತದೆ, ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಸಪ್ಲೈ ಸ್ವಲ್ಪ ಕಮ್ಮಿ ಇರ್ತದೆ. ಆ ಟೈಮಲ್ಲಿ ನಾವೇನಪ್ಪ ಸ್ವಲ್ಪ ಮೊದ್ಲು ಆರ್ಡರ್ ಕೊಟ್ಟು ಎಲ್ಲ ಸ್ಟಾಕ್ ಮಾಡ್ಕೊಂಡ್ರೆ ನಮ್ಮ ಗೋಡನ್ಗಳೆಲ್ಲ ಒಳ್ಳೆ ಸೇಫ್ಟಿ ಆಗಿತ್ತು ಆದ್ರೆ ನಾವು ಸ್ಟಾಕ್ ಮಾಡ್ಕೊಂಡು ಒಳ್ಳೇದಾಗ್ತದೆ ಫೀಡ್ ಮಾಡ್ಲಿಕ್ಕೆ. ಕೆಲವಷ್ಟು ನಮ್ದೇ ಒಂದು ಉಪಾಯಗಳನ್ನ ಉಪಯೋಗಿಸಿದ್ರೆ ನಾವು ಸ್ವಲ್ಪ ಫೀಡ್ ರೇಟ್ ಇದು ಮಾಡ್ಕೋಬಹುದು. ಈಗ ಸ್ಟಾಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರಲ್ಲ, ಅಂದ್ರೆ ನೀವು ಆಹಾರವನ್ನ ಮುಂಚೆನ ತರಿಸ್ಕೊಂಡು ನಿಮ್ಮ ಗೋಡೌನ್ ಅಲ್ಲಿ ಸ್ಟಾಕ್ ಮಾಡ್ಕೋಬೇಕು. ಸ್ಟಾಕ್ ಮಾಡ್ಕೋಬೇಕು ಅಂದ್ರೆ ಮೊದಲೇ ಅದು ನಾವು ಆರ್ಡರ್ ಇದು ಮಾಡಿದ್ಮೇಲೆ ಅದನ್ನ ಜೋಳ ಆಮೇಲೆ ಸೋಯಾ ಹಾಕ್ತಾರೆ ಅದಕ್ಕೆ, ಅದನ್ನೆಲ್ಲ ಮೊದಲೇ ಅವರು ಸ್ಟಾಕ್ ಮಾಡಿಕೊಂಡು ಒಂದು ಮಿನಿಮಮ್ ಒಂದು 3-4 ತಿಂಗಳ ಬರೋಷ್ಟು ಸ್ಟಾಕ್ ಮಾಡ್ಕೊಂಡ್ರು ಅಂದ್ರೆ ಅಂತ ಒಂದು ಒಳ್ಳೆ ಒಂದು ಗೋಡನ್ ಇತ್ತೊಳಾಯ್ತು. ಅಂದ್ರೆ ಫೀಡ್ ರೇಟಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿಕ್ ಬರುತ್ತೆ ನಮ್ಗೆ. ಅವಾಗ ಏಪ್ರಿಲ್ ಮೇ ಮಾರ್ಚ್ ಟೈಮಲ್ಲಿ ಅವಾಗ ಸೀಸನ್ ಅವಾಗ ಇದಾಗಿರುತ್ತೆ, ಆ ಟೈಮಲ್ಲಿ ಜೋಳ ಸ್ವಲ್ಪ ರೇಟ್ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಈ ದೀಪಾವಳಿ ಡಿಸೆಂಬರ್ ಟೈಮಲ್ಲ ಸ್ವಲ್ಪ ಫೀಡ್ ರೇಟ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. ಅಂದ್ರೆ ಕಂಪನಿಯವ್ರ ಜೊತೆ ನಾವು ನಿಕಟವಾದ ಸಂಪರ್ಕ ಇರಬೇಕು, ತಮ್ಮ ನಮಗೆ ಯಾವಾಗ ಕಡಿಮೆ ರೇಟ್ ಇರುತ್ತೆ ಅವಾಗ ತಗೋಬೇಕು. ಮನೆಯಲ್ಲಿ ಏನಾದ್ರೂ ನಾವು ಜೋಳ ಬೆಳೀತಾ ಇದ್ವಿ, ಮೆಕ್ಕೆಜೋಳ, ಅದನ್ನ ಉಪಯೋಗ ಮಾಡ್ಕೋಬಹುದಾ ಇಲ್ಲೇನಾದ್ರೂ? ಅಲ್ಲ ಆಗುತ್ತೆ, ಯಾಕಂದ್ರೆ ಅದು ನಮ್ಮ ಕಡೆ ಇಲ್ಲಿ ವಾತಾವರಣಕ್ಕೆ ಜೋಳ ಆಗುದಿಲ್ಲ ಬಿಟ್ರೆ, ಈಗ ಬಯಲುಸೀಮೆ ಕಡೆ ಎಲ್ಲ ಅಲ್ಲಿ ಅವರವರೇ ಜೋಳ ಬೆಳ್ಕೊಂಡು ಅವ್ರಿಗೆ ಯೂಸ್ ಮಾಡ್ಕೊಂತಾರೆ. ಆದ್ರೆ ನಮ್ ಕಡೆ ಏನಾಗ್ತದಪ್ಪ ಅಂದ್ರೆ ನಮ್ ಕಡೆ ಜೋಳ ಆಗಲ್ಲ. ಮತ್ತೆ ಅವು ಸರಿಯಾದ ತೂಕ ಬರಬೇಕು, ಸರಿಯಾದ ಬೆಳವಣಿಗೆ ಆಗಬೇಕು ಅಂತೇಳಿ ಇಂತ ಆಹಾರನೇ ಕೊಡಬೇಕು ಅಂತೇಳಿ ಹಂಗಿರುತ್ತ? ಇಲ್ಲ ಹಾಗೇನಿಲ್ಲ, ಅದು ಮಾಮೂಲಿ ಆಗೋದಕ್ಕೆ ಕೋಳಿ ಫೀಡ್ ಅಂದ್ರೆ ಅದಕ್ಕೆ ಜೋಳ ಹಾಕ್ತಾರೆ, ಸೋಯಾ ಹಾಕ್ತಾರೆ, ಆಮೇಲೆ ಮತ್ತೆ ಕೆಲವೊಂದು ಮೆಡಿಸಿನ್ಗಳು ಹಾಕ್ತಾರೆ. ಇಷ್ಟ ಹಾಕ್ರೆ ಸಾಕು, ಎಕ್ಸ್ಟ್ರಾ ಮತ್ತೇನು ಹಾಕೋದು ಬೇಡ. ಆಯಿಲ್ ಒಂದು ಹಾಕ್ತಾರೆ ಅಷ್ಟೇ ಬಿಟ್ರೆ ಮತ್ತೆ ನಮ್ಮ ಬೇರೆ ಫೀಡ್ ಮತ್ತೆ ಏನು ಹಾಕಬೇಕು ಇಲ್ಲ. ಅದು ಫಾರ್ಮುಲಾ ಗೊತ್ತಿದೆ ನಿಮ್ಗೆ ಹೆಂಗ್ ತಯಾರು ಮಾಡ್ತಾರೆ? 70% ಜೋಳ ಹಾಕ್ತಾರೆ, ಒಂದು 20% ಸೋಯಾ ಹಾಕ್ತಾರೆ, ಒಂದು 10% ಬಾಕಿ ಮೆಡಿಸಿನ್ ಹಾಕ್ತಾರೆ. ಇಷ್ಟು ಮಾಡ್ಕೊಂಡು ಫೀಡ್ ರೆಡಿ ಮಾಡ್ತಾರೆ. ಫ್ಯಾಟ್ ಇರುತ್ತೆ ಅಂತೇಳಿ, ಸೋಯಾನ ಫ್ಯಾಟ್ ಅಥವಾ ಬೇರೆ ಏನು? ಸೋಯಾ ಫ್ಯಾಟ್ ಇರುತ್ತೆ, ಸೋಯಾ ಬಿಟ್ಟರೆ ಮತ್ತೆ ಸ್ವಲ್ಪ ಕಾನ್ಸಂಟ್ರೇಟ್ ಅಂತ ಬರ್ತದೆ, ಅದನ್ನ ಹಾಕಬೇಕು. ಅದನ್ನ ಹಾಕಿ ಫೀಡಿಂಗ್ ಎಲ್ಲ ರೆಡಿ ಮಾಡ್ಕೊಂಡ ಮೇಲೆ ವಾಯಲ್ ಪ್ರಮಾಣ ಜಾಸ್ತಿ ಹಾಕದಂಗೆ ಕೋಳಿ ವೇಟ್ ಬರುತ್ತಾ ಹೋಗ್ತದೆ, ಜಾಸ್ತಿ ಬರುತ್ತೆ ವೇಟ್. ಈ ಕಾನ್ಸಂಟ್ರೇಟ್ ಅಥವಾ ಅದಕ್ಕೆ ಹಾಕಬೇಕಾದಂತ ಎಣ್ಣೆ ಅಂದ್ರೆ ಒಳ್ಳೆ ಎಣ್ಣೆ ಅಂತ ತಿನ್ನು ಅಂತ ಎಣ್ಣೆ, ಅದನ್ನ ನಾವು ಮಾಡಬಹುದಾ ಅಥವಾ ಕಂಪನಿಯವರು ಕೊಟ್ಟಿದ್ದ ಒಳ್ಳೇದು? ಅದು ಹಾಕು ಎಣ್ಣೆಯನ್ನ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಮತ್ತೆ ಕಂಪನಿಯಿಂದ ಅದು ಒಂದು ಬ್ಯಾರಲ್ ಮೂಲಕ ಬರುತ್ತೆ. ಅದು ನಾವೀಗ ಫೀಡಿಂಗ್ ಮಾಡುವಾಗ ಅದು ಮಿಕ್ಸ್ ಮಾಡೋದನ್ನ ಹಾಕಬೇಕು, ಬಿಟ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಈಗ ನೀವು ಹೇಳ್ತಾ ಇದ್ರಿ ಕಂಪನಿಯವರು ಕೂಡ ಇದನ್ನು ಒದಗಿಸ್ತಾರೆ ಅನ್ನುವಂಥದ್ದು, ಮತ್ತೆ ನಿಮ್ಮ ಸುತ್ತಮುತ್ತ ಆಹಾರ ಒದಗಿಸುವಂತ ಲೋಕಲ್ ಕಂಪನಿಗಳು ಇದು ಯಾವ್ದು ಒಂದ್ ಸ್ವಲ್ಪ ನಮಗೆ ವರ್ಕೌಟ್ ಆಗುತ್ತೆ? ಕಂಪನಿ ಫೀಡ್ ಅದು ಬಾಯ್ಲ್ಡ್ ಆಗಿ ಬರುತ್ತೆ, ಪೆಲ್ಲೆಟ್ ಅಂತ ಹೇಳ್ತಾರೆ. ಮುಂಗಡವಾಗಿ ಒಂದ್ ವಾರ ಮೊದಲು ಅವರಿಗೆ, ಒಂದ್ ದಿವಸ ಮೊದಲು ಅವರಿಗೆ ಬ್ಯಾಂಕ್ ಅಕೌಂಟಿಗೆ ಅವರದು ದುಡ್ಡು ಹಾಕೊಂಡು ಅದನ್ನ ತರಬೇಕು. ಲೋಕಲ್ ಫೀಡ್ ಯಾಕೆ ಇದಾಗ್ತದಂದ್ರೆ, ಲೋಕಲ್ ಫೀಡ್ ಇಲ್ಲಿ ನಮ್ಮೂರಾಗಿರ್ತಾರೆ ಇವ್ರು, ಇವ್ರು ಸ್ವಲ್ಪ ಮತ್ತೆ ಸಾಲದ ರೂಪದಲ್ಲಿ ನಮಗೆ ಇವ್ರು ಹೆಲ್ಪ್ ಮಾಡ್ತಾರೆ. ಇವರು ಇದನ್ನೇನ್ ಮಾಡ್ತಾರೆ ಅಂದ್ರೆ ಬ್ಯಾಚ್ ಅನ್ನು ಮುಗಿಸ್ಕೊಂಡು ಸೇಲಿಂಗ್ ಆದ್ಮೇಲೆ ಅವರಿಗೆ ದುಡ್ಡನ್ನು ವಾಪಸ್ ಮಾಡಿದ್ರು ಏನು ಹೇಳುದಿಲ್ಲ. ಮತ್ತೇನಂದ್ರೆ ಈ ಕಂಪನಿ ಫೀಡ್ ಅಲ್ಲಿ ಒಂದೇನಪ್ಪ ಅಂದ್ರೆ ಫಾಸ್ಟ್ ಫ್ಯಾಟ್ ಬರುತ್ತೆ, ಒಳ್ಳೆ ವೇಟ್ ಬರುತ್ತೆ. ಮತ್ ನೆಕ್ಸ್ಟ್ ಏನಪ್ಪ ಅದ್ರಲ್ಲಿ ಅಂದ್ರೆ ಕೆಲವೊಂದು ಮೆಡಿಸಿನ್ ಗಳು ಅದ್ರಲ್ಲಿ ಒಳ್ಳೆ ಹಾಕಿರೋದಕ್ಕಾಗಿ ಯಾವ್ದೇ ಪ್ರಾಬ್ಲಮ್ಗಳು ಬರುವುದಿಲ್ಲ. ಆದ್ರೆ ಲೋಕಲ್ ಫುಡ್ ಅಲ್ಲಿ ಇವರು ಯಾವ್ದೇ ರೀತಿ ಬಾಯ್ಲ್ಡ್ ಮಾಡಿ ಹಾಕಿ ಇರೋದಕ್ಕೆ ಕೆಲವೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಅದನ್ನ ನಾವು ಆಮೇಲೆ ಮೆಡಿಸಿನ್ ಇದಕ್ಕೆ ಮಾಡ್ಕೊಂಡು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತಾವ್. ಅದೇನು ಆಗಿಲ್ಲ, ಏನ್ ಪ್ರಾಬ್ಲಮ್ ಬರುತ್ತೆ ಮತ್ತೆ ಅದನ್ನ ಹೇಗೆ ನಿರ್ವಹಿಸೋದು? ಈ ಕಡೆ ಕಚ್ಚಾ ಮಾಲ್ ಆಗಿದ್ದಕ್ಕೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅದರದ ಒಂದು ಒಂದು ಟಾನಿಕ್ ಎಲ್ಲ ಉಂಟು, ಅದು ಹಾಕಿದ್ರೆ ಸರಿ ಆಗುತ್ತೆ. ಹಾಗಾಗಿ 37 ದಿನದ ಕೋಳಿಯನ್ನು ಮಾರಾಟ ಮಾಡೋದು ಹೇಗೆ? ಇಲ್ಲ, ಅದನ್ನು ಒಟ್ಟು 45 ದಿವಸ ಬೆಳೆಸಿದ್ರೆ ಅದು ಮಾರ್ಕೆಟಿಗೆ ಮತ್ತೆ ಕೊಡ್ಲಿಕ್ಕೆ ಅದು ರೆಡಿ ಆಗಿರುತ್ತದೆ. 1.5 ತಿಂಗಳು ಬೆಳೆಸಬೇಕು. 1.5 ತಿಂಗಳು ಬೆಳೆಸಿದ್ರೆ ಸರಾಸರಿ 2.2 ಇಂದ 2.3 ಬರುತ್ತೆ ವೇಟ್. ಈಗ ನೀವು 4 ಫಾರ್ಮ್ ಮಾಡ್ಕೊಂಡಿರಿ, ಹೆಚ್ಚು ಕಡಿಮೆ ಈಗ 10,000ಕ್ಕಿಂತ ಹೆಚ್ಚು ಕೋಳಿಯನ್ನು ಸಾಕಿ. ಈ ರೀತಿ ಒಮ್ಮೆಗೆ ಅಷ್ಟು ಕೋಳಿಯನ್ನ ಒಂದೇ ಬ್ಯಾಚ್ನಲ್ಲಿ ತಯಾರು ಮಾಡೋದು ರಿಸ್ಕ್ ಅನ್ಸುತ್ತೋ ಅಥವಾ ನಡೆಯುತ್ತೋ? ಇಲ್ಲಿ ನಾವೇನ್ ಮಾಡುತ್ತೇವೆ ಅಂದ್ರೆ 15 ದಿವಸ ಗ್ಯಾಪ್ ಅಲ್ಲಿ ಬ್ಯಾಚ್ ಹಾಕ್ತಾ ಬರ್ತೇವೆ. ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಈ ಮಾರ್ಕೆಟ್ ರೇಟ್ ಮತ್ತೆ ಕಮ್ಮಿ ಇದ್ದಾಗಲೂ ನಮಗೆ ಒಂದು ಬ್ಯಾಚ್ ಲಾಸ್ ಆದ್ರೆ ಮತ್ತೊಂದು ಬ್ಯಾಚ್ ನಮ್ಗೆ ಆ ದುಡ್ಡು ವಾಪಸ್ ಬಂದ್ಬಿಡ್ತದೆ. ಆ ಒಂದು ಪ್ಲಾನ್ ಮಾಡ್ಕೊಂಡು ನಾವು 4 ಫಾರ್ಮ್ ಅನ್ನು ಮೇಂಟೈನ್ ಮಾಡ್ತೇವೆ. ಅಂದ್ರೆ ನನಗೆ ಏನಂದ್ರೆ 4 ಫಾರ್ಮ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಆದ್ರೆ ಎಲ್ಲಾ ಬ್ಯಾಚ್ ಅನ್ನು ನಮಗೆ ಪ್ರಾರಂಭ ಮಾಡೋದೈತೆ. ಇಲ್ಲ, 15 ದಿವಸ ಅದನ್ನ ಗ್ಯಾಪ್ ಮಾಡ್ಕೊಂಡು ಒಂದೊಂದು ಫಾರ್ಮ್ ಇದು ಮಾಡ್ತಾ ಹೋಗ್ತೇವೆ. ಹಾಗೆ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಒಂದೇ ಸಲ ಮತ್ತೆ ಕೋಳಿ ಬೆಳೆಯುವುದಿಲ್ಲ. ಅವಾಗ ಅದನ್ನ ಮತ್ತೆ ಮಾರ್ಕೆಟಿಗೆ ಕಳಿಸ್ಲಿಕ್ಕೂ ನಮಗೆ ಈಸಿ ಆಗುತ್ತೆ. ಹಾಗೆ ಮಾಡಿದ್ರೆ ಈ 3 ಫಾರ್ಮ್ ಅಲ್ಲಿ ಒಂದೇ ಬ್ಯಾಚ್ ಇದೆ, ಒಂದ್ ಫಾರ್ಮ್ ಅಲ್ಲಿ ಮಾತ್ರ ಬೇರೆ ಬ್ಯಾಚ್ ಇದೆ. ಹೌದು, ಒಂದೇ ಸಲ ಬರುತ್ತೆ ಅದು. ನೆಕ್ಸ್ಟ್ ಬ್ಯಾಚ್ ಮಾಡುವಾಗ 15 ದಿವಸ ಅದನ್ನ ಗ್ಯಾಪ್ ಮಾಡಿ ಮಾಡ್ತೇವೆ ಅಂತ ಮಾಡ್ಕೊಂಡಿದ್ದಾನು. ಆ ರೀತಿ ಮಾಡ್ಕೊಂಡ್ರೆ ನಾವು ಮಾರುಕಟ್ಟೆಯಲ್ಲಿ ಟೆನ್ಷನ್ ಇರಲ್ಲ. ಟೆನ್ಷನ್ ಇರಲ್ಲ. ಮತ್ತೇನಂದ್ರೆ ಈಗ ಒಂದೇ ಸಲ 10,000 ರೆಡಿ ತಂದ್ಬಿಟ್ರೆ ಆ ಟೈಮಲ್ಲಿ ನಮ್ಗೆ ರೇಟ್ ಇಲ್ಲ ಹೇಳಿ ಟೈಮ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಅದು ಸೇಲ್ ಮಾಡ್ಲೇಬೇಕಾಗುತ್ತೆ. ಅದು ಇಟ್ಕೋಬಿಟ್ಟು ಅಂದ್ಬಿಟ್ಟು ನಮ್ಗೆ ಏನಾಗ್ತದೆ ಅಂದ್ರೆ ಫೀಡಿಂಗ್ ಬಹಳ ಆಗುತ್ತೆ. ಅವಾಗ ಎಲ್ಲಾ ಕಡೆ ಲಾಸ್ ಆಗುತ್ತೆ. ಹಂಗ ಹಾಕೊಂಡು ಅದನ್ನ ಬ್ಯಾಚ್ ಟು ಬ್ಯಾಚ್ ಒಂದು 15 ದಿವಸ ಕಡೆ ಗ್ಯಾಪ್ ಮಾಡ್ಕೊಂಡು ಒಂದಲ್ಲಿ ಒಂದು ಬ್ಯಾಚ್ ಲಾಸ್ ಆದ್ರೆ ಮತ್ತೊಂದು ಬ್ಯಾಚ್ ಪ್ರಾಫಿಟ್ ಆಗುತ್ತೆ. ಈಗ ಮಾರುಕಟ್ಟೆಯಲ್ಲಿ ರೇಟ್ ನೋಡ್ತೀವಲ್ಲ, ಅದು ನಮಗೆ 150, 180 ಈ ರೀತಿ ಮಾಡ್ತಾ ಇರ್ತಾರೆ ಕೆಜಿಗೆ. ನಿಮ್ಮಲ್ಲಿ ಹೇಗೆ ತಗೊಳ್ತಾರೆ ಅವರೆಲ್ಲ? ಈಗಿನ ರೇಟ್ ಈಗ 84 ರುಪೀಸ್ ಇದೆ ಈಗ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಅದು ಮಾರ್ಕೆಟ್ ರೇಟೇ ಬೇರೆ ಇರುತ್ತೆ, ಇಲ್ಲಿ ನಮ್ದು ಇಲ್ಲಿ ಫಾರ್ಮ್ ರೇಟೇ ಬೇರೆ ಇರುತ್ತೆ. ಇಲ್ಲಿ ಫಾರ್ಮ್ ಇಂದ ಏನಾಗ್ತಪ್ಪ, ಇಲ್ಲಿ ಅವರು ಡೈರೆಕ್ಟ್ ರೈತರಿಂದನೇ ಇಲ್ಲಿ ತಗೊಂಡೋಗ್ತಾರೆ. ಅದ್ರ ಮಧ್ಯ ಅಲ್ಲಿ ಅವರು ಬ್ರೋಕರ್ಗಳೆಲ್ಲ ಇರ್ತಾರೆ, ಆ ಲಿಫ್ಟರ್ಗಳು, ಅವ್ರ ಮೂಲಕ ಅದು ಮತ್ತೆ ರೇಟ್ ಜಾಸ್ತಿ ಹಾಕೊಂಡು ಅದಕ್ಕೆ ಚಿಕನ್ ಶಾಪ್ ಅಲ್ಲಿ 150, 170 ರೂಪಾಯಿ ಅವ್ರು ಮಾರಾಟ ಮಾಡ್ತಾರೆ. ಬಿಟ್ರೆ ರೈತರಿಗೆ ಮಾತ್ರ ಮೂಲ ಬೆಲೆ ಅಂತಂದ್ರೆ ಅದು ಮಾರ್ಕೆಟ್ ಅದು ಮೆಸೇಜ್ ರೇಟ್ ಬರುತ್ತೆ. ಅದು ಮೆಸೇಜ್ ರೇಟ್ ಇದ್ದಾಗೆ ಅವ್ರ ಕಡೆ ಹಾಕೊಳ್ಬೇಕು ಅಷ್ಟು ಬಿಟ್ರೆ, ಇಲ್ಲ ಒಂದು 10 ರೂಪಾಯಿ ಮೈನಸ್ ಎಲ್ಲ ಇರುತ್ತೆ. ಈಗ ಲಾಕ್ಡೌನ್ ಸ್ಟಾರ್ಟ್ ಆಗಿದ ಮೊದಲಿಂದ ಸ್ವಲ್ಪ ಅದು ಮೈನಸ್ ಒಂದು ಸ್ಟಾರ್ಟ್ ಆಗಿದೆ. ಈಗ ಮೈನಸ್ ಹೇಳೋದು ಒಂದು ಭೂತ ಸ್ಟಾರ್ಟ್ ಹಾಕೊಂಡಿದೆ ಈಗ ಮೈನಸ್ ರೇಟ್ ಅಂತ ಹೇಳೋದು. ಹಾಗಾಕೊಂಡು ಮೂಲ ಬೆಲೆಕ್ಕಿಂತ ಒಂದು 10 ರೂಪಾಯಿ 8 ರೂಪಾಯಿ ಮೈನಸ್ ಎಲ್ಲ ಆಗ್ತದೆ ಒಂದೊಂದ್ಸಲ. ಈಗ ಒಂದು ಎಕ್ಸಾಂಪಲ್, ಈಗ ಒಂದು 90 ರೂಪಾಯಿ ಇತ್ತೊಳಂದ್ರೆ ಮೆಸೇಜ್ ರೇಟ್, ಮತ್ತೆ 10 ರೂಪಾಯಿ ಮೈನಸ್ ಮಾಡಿ 80 ರೂಪಾಯಿ ಹಾಕೊಳ್ಬೇಕಾಗ್ತದೆ. ಇಲ್ಲಾದ್ರೆ ಕಾಂಪಿಟೇಷನ್ ಆಗುತ್ತೆ. ಯಾಕಂದ್ರೆ ಬೆಳಗಾವ್ ಮಾರ್ಕೆಟ್ ಅಷ್ಟೇ ಉಂಟು ಅಂತ ಹೇಳ್ತಾರೆ, ಹುಬ್ಳಿ ಮಾರ್ಕೆಟ್ ಅಷ್ಟು ಅಂತ ಹೇಳ್ತಾರೆ. ಅವ್ರು ಮತ್ತೆ ಹೇಳ್ಕೊಂಡು ನಮ್ದು ಅವಾಗ ಮಾರ್ಕೆಟ್ ಏನ್ ಮಾಡ್ತಾರೆ, ನಮ್ ಕೋಳಿ ಹಾಗೆ ಸ್ಟಾಪ್ ಇಟ್ಬಿಡ್ತಾರೆ. ಅವರು ಹಾಗೆ ಮಾಡ್ಕೊಂಡು ಅದು ಮೈನಸ್ ಕೊಟ್ಟರೆ ಮಾತ್ರ ಅವ್ರ ಕೋಳಿ ಲಿಫ್ಟಿಂಗ್ ಮಾಡ್ತಾರೆ. ಇತ್ತೀಚೆಗೆ ಹಂಗಾಗಿದೆ? ಹೌದು, ಈಗ ಒಂದ್ 3-4 ವರ್ಷ ಆಯ್ತದೆ. ಫಾರ್ಮ್ಗಿಂತ ಮಧ್ಯವರ್ತಿಗಳು ಸ್ವಲ್ಪ ಲಾಭ ಜಾಸ್ತಿ ಇರ್ತದೆ. ಯಾಕೆ ನಮ್ಗೇನಾಗಿರ್ತದೆ, ರೇಟ್ ಬಂದ್ರೆ ಮಾತ್ರ ಪ್ರಾಫಿಟ್ ಆಗಿರ್ತದೆ ನಮ್ಗೆ, ರೇಟ್ ಬರಲಿಲ್ಲ ಅಂದ್ರೆ ಲುಕ್ಷನ್ ಆಗ್ತದೆ. ಆದ್ರೆ ಮಧ್ಯವರ್ತಿಗಳು ಹಂಗಲ್ಲ, ಅವ್ರು ರೇಟ್ ಬರಲಿ ಬರದೇ ಹೋಗ್ಲಿ ಲಾಭ ಮಾಡ್ಕೊಂತಾನೆ ಇರ್ತಾರೆ. ಮತ್ತೆ ಅವ್ರ ರಿಸ್ಕ್ ಇಲ್ಲ, ಅದನ್ನ 40 ದಿವಸ ಬೇವರ್ ಆಗ್ಬೇಕು. ಮತ್ತೆ ಇಷ್ಟೆಲ್ಲ ಕೋಳಿಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಜನ ಬೇಕು? ಈಗ ನಾವು ಇಬ್ರು ಸ್ಟಾರ್ಟ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ 7:30 ನಾವು 4 ಫಾರ್ಮ್ ಅನ್ನ ಫೀಡ್ ಹಾಕಿ ಬಿಟ್ಬಿಡ್ತಾರೆ. ನಾವು ನೆಕ್ಸ್ಟ್ ಟೈಮ್ ಅಲ್ಲಿ ಹಾಕು ಮಾರನ್ಸ್ ಮತ್ತೆ 6 ಗಂಟೆಗೆ ಹಾಕ್ತಾರೆ. ನಾವು ಬಿಟ್ರೆ ಮತ್ತೆ ಏನು ಬೇಡ, ಯಾವ್ದು ಲೇಬರ್ ಬೇಡ ಆಗ್ತಾರೆ. ಮತ್ತೇನಪ್ಪ ಅಂದ್ರೆ ನಾವು ನೀರು ಬೇಕಾದ ಬೆಳಿಗ್ಗೆ ಒಂದ್ಸಲ ಟಾಕಿ ಫುಲ್ ಮಾಡಬೇಕು, ನೆಕ್ಸ್ಟ್ ಆಮೇಲೆ ಮಧ್ಯಾಹ್ನ ಒಂದ್ಸಲ ಟಾಕಿ ಫುಲ್ ಮಾಡಬೇಕು, ಆಮೇಲೆ ರಾತ್ರಿ ಒಂದ್ಸಲ ಟಾಕಿ ಫುಲ್ ಮಾಡಬೇಕು. ಫೀಡನ್ ಮಾತ್ರ ನಾವು ಡೈಲಿ ಒಂದೇ ಸಲ ಫೀಡಿಂಗ್ ಮಾಡೋದು, ಮತ್ತೆ ಮಾರನೇ ದಿವಸ ಫೀಡಿಂಗ್ ಮಾಡೋದು. ಕೋಳಿ ಹಿಕ್ಕಿ ಹಾಕ್ತಾ ಇರ್ತವೆ ಅಲ್ಲಿ, ಗಲೀಜ್ ಆಗುತ್ತೆ, ಅದರ ನಿರ್ವಹಣೆ ಹೇಗೆ ಎಲ್ಲ ಹೇಗೆ? ಕೋಳಿ ಅದು ಹಿಕ್ಕಿ ಹಾಕುವಲ್ಲಿ ಆ ಕೊಬ್ಬಟ್ ಅಂತ ಹೇಳಿ ಒಂದು ತೌಡು ಬರುತ್ತೆ, ಭತ್ತದ ತೌಡನ್ನು ನಾವು ಇಲ್ಲಿ ಲೋಕಲ್ ಮಿಲ್ ಉಂಟು ರೈಸ್ ಮಿಲ್ ಅಂತ ತಿನ್ಕೊಂಡು ನಾವು ಕಾಲಿಡಿ ಹಾಕ್ಬಿಡ್ತಾರೆ. ಹಾಕಿ ಅದನ್ನ ಹಾಗೆ 40 ದಿವಸ ತನಕ ಹಾಗೆ ಹಾಕ್ತಾನೆ ಇರ್ತಾರೆ, ಅದು ರಾಡ್ಯಾದಲ್ಲ. ನಂತರ ಅದು ಬ್ಯಾಚ್ ಖಾಲಿ ಆದ ನಂತರ ಅದನ್ನು ಗೊಬ್ಬರನ್ನು ಇಲ್ಲಿ ಆಯ್ದ ರೈತರಿಗೆ ನಾವು ಡಿಮ್ಯಾಂಡ್ ಇದ್ದಲ್ಲಿ ಹೋಗಿ ಸಪ್ಲೈ ಮಾಡ್ಬಿಡ್ತಾರೆ. ಅಂದ್ರೆ ಅದು ಕೊನೆಗೆ ಅದು ಗೊಬ್ಬರ ಆಗುತ್ತೆ. ಹೌದು, 40 ದಿವಸದ ಮೇಲೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಟೈಪ್ ಆಗುತ್ತೆ. ಅದನ್ನು ಅದನ್ನು ಮತ್ತೆ ತೋಟಕ್ಕೆ ಗದ್ದೆಗೆ ಯೂಸ್ ಮಾಡೋದ್ರಿಂದ ಫಸ್ಟ್ ಕ್ಲಾಸ್ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಇಷ್ಟು ಕೋಳಿಯನ್ನ ನಾವು ಸಾಕಾಣಿಕೆ ಮಾಡುವಾಗ ಅದರ ಆಹಾರ ಖರ್ಚು, ಆಳಿನ ಖರ್ಚು, ಬೇರೆ ಅಂತಿಂತ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರ್ತವೆ. ಆ ಖರ್ಚು ವೆಚ್ಚ ಎಲ್ಲಾ ತೆಗೆದ್ರು ಕೂಡ ನಮ್ಗೆ ಎಷ್ಟು ಸಿಗುತ್ತೆ ಅಂತ? ಈಗ ಮರಿ ರೇಟ್ ಈಗ 35 ರೂಪಾಯಿ ಉಂಟಂದ್ರೆ ಒಂದು ಕೋಳಿ 40 ದಿವಸ ಆಗುತ್ತೆ ಅಂದ್ರೆ 4 ಕೆಜಿ ಫೀಡ್ ಅದು ತಿನ್ನುತ್ತೆ. 4 ಕೆಜಿ ಫೀಡ್ ಅಂತಂದ್ರೆ ಒಂದು ಸರಾಸರಿ 30 ರೂಪಾಯಿ ಒಂದು ಕೆಜಿ ಫೀಡ್ ಹಿಡಿದ್ರು 120 ರೂಪಾಯಿ. 120 + 35 ರೂಪಾಯಿ ಮರಿ ರೇಟ್ ಅಂತಂದ್ರು 155 ರೂಪಾಯಿ ಲೆಕ್ಕ ಆಯ್ತು. ಆಮೇಲೆ ನಂತರ ಒಂದು 5 ರೂಪೀಸ್ ಮೆಡಿಸಿನ್ ಅಂತ ತೆಗೆದಿಟ್ರು, 10 ರೂಪಾಯಿ ಲೇಬರ್ ಚಾರ್ಜ್ ಕರೆಂಟ್ ಬಿಲ್ ಅಂತ ಹೇಳಿ 10 ರೂಪಾಯಿ. ಅವು ಟೋಟಲ್ 165 ರೂಪಾಯಿ ಲೆಕ್ಕ ಆಯ್ತು. ಅವಾಗ 165 ರೂಪಾಯಿ ಒಂದು ಕೋಳಿಗೆ ಬೀಳುವ ಖರ್ಚಾಗಿರ್ತದೆ. ಮಾರ್ಕೆಟ್ ಅಲ್ಲಿ ಈ ಫೀಡ್ ರೇಟ್ ಅಲ್ಲೇ ವೇರಿಯೇಷನ್ ಆಗ್ತಿರ್ತದೆ. ಆಮೇಲೆ ಮರಿ ರೇಟ್ ಅಷ್ಟೇ, ಲಾಸ್ಟ್ ಟೈಮ್ ಏಪ್ರಿಲ್ ಮೇ ಟೈಮ್ ಅಲ್ಲಿ 50 ರೂಪಾಯಿ ಹೋಗಿತ್ತು ಮರಿ ರೇಟ್. ನಾ ಹೇಳಿದ್ದೀಗ ಈಗಿನ ರೇಟ್ ಹೇಳಿದ್ದೆ, ಹಾಗಾಗಿ ಹೆಚ್ಚು ಕಮ್ಮಿ ಆದಾಗ ಹೆಚ್ಚು ಕಮ್ಮಿ ರೇಟು ಸ್ವಲ್ಪ ಕಾಸ್ಟ್ ಇದಾಗ್ತಿರ್ತದೆ. ಒಂದು ಮಿನಿಮಮ್ ಈಗಿನ ರೇಟ್ ಅಲ್ಲಿ ಒಂದು ಕೋಳಿ 80-85 ರೂಪಾಯಿ ಅಂತೂ ಮಿನಿಮಮ್ ರೇಟ್ ಬರಲೇಬೇಕು ಒಂದು ಕೆಜಿಗೆ. ಹಾಗಾಗಿ ನಿಮ್ಗೆ ಒಂದು ಕೋಳಿಗೆ ಕನಿಷ್ಠ 5 ರೂಪಾಯಿ ಹಂಗ ಉಳಿಯುತ್ತ? ಏನಾಗಿದೆ ಅಂದ್ರೆ ಈಗ ಕೊರೋನಾ ಬಂದಾಗಿಂದ ಒಂದ್ಸಲ ಸ್ವಲ್ಪ ಬಹಳ ಲಾಸ್ ಆಗಿತ್ತು ಅವಾಗೆಲ್ಲ. ಅವಾಗೆಲ್ಲ ಇದೇ ಕೋಳಿನ 9 ರೂಪಾಯಿಗೆ 8 ರೂಪಾಯಿಗೆ ಕೆಜಿಗೆ ಮತ್ತೆ ಕೊಟ್ಟರು, ಅವಾಗ ಯಾರು ಕೂಡ ತೊಳಿಲಾಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್ ಅದೇ ಮತ್ತೆ ಕೊರೋನಾ ಒಂದ್ ತಿಂಗಳ ನಂತರ ಅದೇ ಕೋಳಿಗೆ 140 ರೂಪಾಯಿ ಬಂದೋಯ್ತು. ಅಂದ್ರೆ ಮ್ಯಾಜಿಕ್ ಟೈಪ್ ಆಗ್ಬಿಡ್ತು ಆ ಟೈಮಲ್ಲಿ. ಹಾಗಾಗಿ ಈಗಿನ ರೇಟು 84 ರೂಪಾಯಿ ರೇಟ್ ಇದೆ. ಈಗ ನೆಕ್ಸ್ಟ್ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ, ಯಾಕಂದ್ರೆ ಈಗ ಮೀನುಗಳು ಬಹಳ ಕಡೆ ಸಿಗಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ರೇಟ್ ಸ್ವಲ್ಪ ಡೌನ್ ಇದೆ. ಈಗ ನೆಕ್ಸ್ಟ್ ಡಿಸೆಂಬರ್ ಟೈಮ್ ಎಲ್ಲ ರೇಟ್ ಬರ್ಬೋದು ಬರುತ್ತೆ ಆಮೇಲೆ. ಈ 10,000 ಕೋಳಿಗೆ ಒಂದು ಬ್ಯಾಚ್ ಅಲ್ಲಿ 1.5 ತಿಂಗಳಲ್ಲಿ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ? ಒಬ್ಬ ಅನ್ಎಂಪ್ಲಾಯ್ಡ್ ಇತ್ತು, ನಾನು ಸ್ವ ಉದ್ಯೋಗ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ದುಡ್ಡು ಉಳಿಯುತ್ತೆ ಅನ್ನೋದು ಬೇಕಲ್ಲ. ಎಲ್ಲ ಬ್ಯಾಚ್ ಅನ್ನು ನಾವು ಪ್ರಾಫಿಟ್ ಅಂತ ಹೇಳಿ ತಿಳ್ಕೊಳ್ಳಿಕ್ ಬರೋದಿಲ್ಲ. ನಾವು ಫಸ್ಟ್ ಕೋಳಿ ಫಾರ್ಮ್ ಸ್ವಂತ ಮಾಡುವಾಗ ನಾವು ಎಲ್ಲ ಸ್ವಲ್ಪ ಲಾಭ ಮತ್ತು ನಷ್ಟದ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ಮಾಡಬೇಕಾಗಿರುತ್ತೆ. ಒಂದೇ ಸಲ ಲಾಭ ಆಗ್ತದೆ ಅಂತ ಹೇಳಿ ಕೈ ಸುಟ್ಕೊಂಡು ಬಹಳ ಜನ ಇದ್ದಾರೆ. ನಾವೇ ಸ್ವಂತ ಮಾಡಿದ್ರೆ ಅಂದ್ರೆ ಅದರಲ್ಲಿ ಒಂದು ವಾರ್ಷಿಕವಾಗ ನಾವು ಒಂದು ಬ್ಯಾಚ್ ಅನ್ನು ಬಿಡದೆ ಸರಿ ಮಾಡಿ ಒಂದು 6 ಬ್ಯಾಚ್ ಒಂದು ವರ್ಷಕ್ಕೆ ಮಾಡಿದ್ರೆ ಸರಾಸರಿ ಒಂದು ವಾರ್ಷಿಕ ಇದರಲ್ಲಿ ಅದು ನಮ್ಗೆ ಲಾಭನೇ ಆಗುತ್ತೆ, ಲುಕ್ಷನ್ ಆಗುದಿಲ್ಲ. ಅದ್ ಏನಪ್ಪ ಅಂದ್ರೆ ರೇಟ್ ಇದ್ದಾವ ಮಾಡ್ಕೊಂಡು ನಂತರ ಮಾಡಲಿಲ್ಲ ಹೇಳೋದಾಯ್ತು ಏನಾಗ್ತಂದ್ರೆ, ಅವಾಗ ರೇಟ್ ಇದ್ದ ಟೈಮಲ್ಲಿ ಇವ್ರು ಮರಿ ಹಾಕೊಂಡು ನಂತರ ಇವರು ಅದು ಲಿಫ್ಟಿಂಗ್ ಮಾಡೋತ್ತ ರೇಟ್ ಡೌನ್ ಆಗಿರ್ತದೆ. ರೇಟ್ ಡೌನ್ ಆದಾಗ ಇವ್ರು ಮರಿ ಹಾಕಿದ್ರೆ ಬೇಡ ಅಂತ ಲಾಸ್ ಆಗ್ತದೆ ಅಂತ ಹೇಳಿ ಇದ್ ಮಾಡ್ಕೊಂಡ್ರೆ ಆಮೇಲೆ ರೇಟ್ ಬಂದ್ಬಿಡ್ತು. ಹಾಗಾಕೊಂಡು ಒಂದು ವರ್ಷ ಕಂಟಿನ್ಯೂ ಬ್ಯಾಚ್ ಮಾಡ್ಕೊಂಡ್ರೆ ವಾರ್ಷಿಕವಾಗಿ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಲಾಭನಾಗಿರ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಈ ಲಾಕ್ಡೌನ್ ವ್ಯಾಪಾರ ಇದರಿಂದ ಸ್ವಲ್ಪ ಲುಕ್ಷನ್ ಆಗಿದ್ದು ಉಂಟು, ಹಾಗೇನಿಲ್ಲ. ಆದ್ರೆ ಏನಪ್ಪ ಅಂದ್ರೆ ಸ್ವಂತ ಉದ್ಯೋಗಕ್ಕೆ ಕೋಳಿ ಫಾರ್ಮ್ ಒಳ್ಳೆ ಒಂದು ಜಾಬ್ ಲೆಕ್ಕನೇ ಮಾಡಬಹುದು. ಈ ಹಳ್ಳಿ ಇದ್ದವರು ಸ್ವಂತ ಜಾಗ ಇದ್ದವರೆಲ್ಲ ಸ್ವಂತ ಎಫರ್ಟ್ ಹಾಕಿ ಮಾಡಬಹುದು. ಲೋಕಲ್ ಫಾರ್ಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈಗ ಇಂಟಿಗ್ರೇಷನ್ ಅಂತ ಹೇಳಿ ಒಂದು ಈಗ ಸ್ಟಾರ್ಟ್ ಆಗಿದೆ. ಎಕ್ಸಾಂಪಲ್ 10,000 ಬ್ಯಾಚ್ ಅವ್ರು ಮಾಡ್ಕೊಂಡ್ರು ಅಂದ್ರೆ ಈಗ ಅವ್ರ ಕಂಪನಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲೋಕಲ್ ಇವರಿಗೆ ಅಲ್ಲಿ ಈಗ ಫಾರ್ಮರ್ಸ್ ದೊಡ್ಡ ಫಾರ್ಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫೀಡ್ ಅವರೇ ಸಪ್ಲೈ ಮಾಡ್ತಾರೆ, ಚಿಕ್ಸ್ ಅವರೇ ಸಪ್ಲೈ ಮಾಡ್ತಾರೆ, ಮೆಡಿಸಿನ್ ಅವರೇ ಸಪ್ಲೈ ಮಾಡಿಕೊಡ್ತಾರೆ. ಈ ನಮ್ದೇನಪ್ಪ ಅಂತಂದ್ರೆ ನಿರ್ವಹಣೆ ಮಾತ್ರ ಆಗಿರ್ತದೆ. ಅವರೆಲ್ಲ ಲಿಫ್ಟಿಂಗ್ ಮಾಡಾದ್ಮೇಲೆ ಒಂದು ಕೆಜಿಗೆ 3.5-4 ರೂಪಾಯಿ ಹಾಕೊಡ್ತಾರೆ, ಈ ಕಡೆ ಹಾಕೊಡ್ತಾರೆ ಅದನ್ನ. ಇದೇ ಈಗ ಶಿವಮೊಗ್ಗ ಬದಿಗೆ ಅದು ಕಂಪನಿಯಿಂದ ಅವ್ರು 6 ರೂಪಾಯಿ ಹಾಕೊಟ್ಟಿದ್ದು ಉಂಟು. ಆದ್ರೆ ನಮ್ ಕಡೆ ಏನಾಗಿದೆ ಅಂದ್ರೆ ಇಲ್ಲಿ ಫಾರ್ಮ್ಗಳು ಬಹಳ ದಿಕ್ಕಾಗಿ 3-4 ರೂಪಾಯಿ ಹಾಕೊಡ್ತಾರೆ. ಅದು ಹಾಕೊಟ್ರು ಅಂದ್ರೆ ಒಂದು ಅವರೇಜ್ ಹೇಳ್ಬೇಕು ಅಂದ್ರೆ ಈಗ ಒಂದು 10,000 ಬ್ಯಾಚ್ ಇತ್ತು ಒಳಗಡೆ ಒಂದು 20,000 ಕೆಜಿ ಹಾಕ್ತಾಳ ಅಂದ್ರೆ 20,000 ಅಂತಂದ್ರೆ 3.5 ರೂಪಾಯಿ ನಾವು ಅದನ್ನ ಇದು ಮಾಡಿದ್ರೆ 1.5 ತಿಂಗಳಿಗೆ 70,000 ರೂಪಾಯಿ ಲೆಕ್ಕ ಸಿಗ್ತದೆ. ಈಗ ಬೆಂಗಳೂರು ಹೋಗ್ಕೊಂಡು ಜಾಬ್ ಮಾಡೋಕ್ಕಿಂತ ಇಲ್ಲಿ ಮನೆ ಹತ್ತಿರನೇ ನಮ್ದೇ ಜಾಗ ಇತ್ತು ಒಳಗ್ರೆ ಒಂದು ನಿರ್ವಹಣೆ ಮಾಡ್ಕೊಂಡು ಒಳ್ಳೆ ಆರೋಗ್ಯವಾಗಿ ಇರಬಹುದು. ನಾವು ಬಹಳ ಜನ ಲೇಬರ್ ಏನ್ ಬ್ಯಾಡ್ ಆಗ್ತದೆ, ಒಂದು 10,000 ನಿರ್ವಹಣೆ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಒಬ್ರು ಸಾಕು, ಏನ್ ಜಾಸ್ತಿ ಜನ ಬ್ಯಾಡ್ ಆಗ್ತದೆ. ಮತ್ತೆ ಕೆಲಸನೂ ಅಷ್ಟೇ, ಬೆಳಗ್ಗೆ ಹೊತ್ತಲ್ಲಿ ಒಂದು 2 ತಾಸು ಕೆಲಸ ಬಿಟ್ಟರೆ ಮತ್ತೇನು ಜಾಸ್ತಿ ಅಂತ ಕೆಲಸ ಇರೋದಿಲ್ಲ. ಮತ್ತೆ ಕೋಳಿ ಗೊಬ್ಬರದ ಅದು ಕೂಡ ಲಾಭ. ಹೌದು, ಎಲ್ಲ ಕಡೆ ಏನಾಗಿದೆ ಅಂದ್ರೆ ಈಗ ಮನೆ ಕೆಲಸಕ್ಕೆ ಜನ ಸಿಗದಿರೋ ಕಾರಣ ಕೊಟ್ಟಿಗೆ ಗೊಬ್ಬರ ಮಾಡೋರು ಜನಸಂಖ್ಯೆ ಕಮ್ಮಿ ಆಗಿದೆ. ಹಾಗಾಕೊಂಡು ಏನಾಗಿದೆ ಅಂದ್ರೆ ಈ ಕೋಳಿ ಗೊಬ್ಬರ ಬಹಳ ಚೀಪ್ ರೇಟ್ ಅಲ್ಲಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುವಂತ ಗೊಬ್ಬರ. ಯಾಕಂದ್ರೆ ಇದು ಲೋಕಲ್ ಅಲ್ಲೆಲ್ಲ 180 ರೂಪಾಯಿ 170 ರೂಪಾಯಿ ಸಪ್ಲೈ ಮಾಡ್ತಾರೆ. ನಾವು ಆ ಕಡೆ ಹೋಗಿ ಕುಮಟಾ ಕಡೆ ಹೋಗ್ತಾರೆ, ಒಂದು ಬ್ಯಾಗ್ ಒಂದು 40 ಕೆಜಿ ಇರುತ್ತೆ. ಅದು ಒಂದು ಬ್ಯಾಗ್ 180 ರೂಪಾಯಿ. ಈಗಿನ ಡೀಸೆಲ್ ರೇಟ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಬೀಳುತ್ತದೆ. ಫಸ್ಟ್ ಕ್ಲಾಸ್ ಆಗಿ ಬಾಕಿ ನಿಮ್ದು ಫರ್ಟಿಲೈಸರ್ಕ್ಕಿಂತ ಇದು ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಮತ್ತೆ ಚೀಪ್ ಬೆಸ್ಟ್ ಆಗಿ ಸಿಗುತ್ತೆ ಗೊಬ್ಬರ. ಇಷ್ಟು ಕೋಳಿಗೆ ಎಷ್ಟು ಗೊಬ್ಬರ ಸಿಗುತ್ತೆ? ಈಗ ಒಂದು 3,000 ಕೋಳಿ ನಾವು ಸಾಕಿದ್ರು ಅಂದ್ರೆ ಒಂದು ಮಿನಿಮಮ್ 120-130 ಬ್ಯಾಗ್ ಸಿಗುತ್ತೆ. 40 ಕೆಜಿ ಬ್ಯಾಗ್ 130 ಬ್ಯಾಗ್ ಸಿಗುತ್ತೆ. 10,000 ಕೋಳಿ ಸಾಕಿದಾಗ, 10,000 ಕೋಳಿ ಸಾಕಿದಾಗ ಒಂದು ಮಿನಿಮಮ್ ಒಂದು 450 ಚೀಲ ಸಿಗುತ್ತೆ. ಅಷ್ಟು ಕೋಳಿಯಿಂದ ಗೊಬ್ಬರಕ್ಕೆ ಎಷ್ಟು ನಿಮ್ಗೆ ಬೆಲೆ ಸಿಗುತ್ತೆ? ಅದಕ್ಕೆಲ್ಲ ಎಷ್ಟು ಸಿಗುತ್ತೆ ದುಡ್ಡು? ಈ ಒಂದು 10,000 ನಾವೊಂದು ಕೋಳಿ ಸಾಕಾಣಿಕೆ ಮಾಡಿದ್ರು ಅಂದ್ರೆ ಒಂದು ಮಿನಿಮಮ್ ಒಂದು 400 ಬ್ಯಾಗ್ ನಮ್ಗೆ ಗೊಬ್ಬರ ಸಿಗುತ್ತೆ ಅಂದ್ರೆ ಸರಾಸರಿ ರೇಟ್ ಒಂದು 100 ರೂಪಾಯಿ ಹಿಡಿದ್ರೆ 40,000 ರೂಪಾಯಿ ನಮ್ಗೆ ಗೊಬ್ಬರದಿಂದ ಸಿಗ್ತದೆ. ಆದ್ರೆ ಅದ್ರಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಒಂದು 16-17,000 ರೂಪಾಯಿ ನಮ್ಗೆ ತೌಡು ತಂದಿದ್ದು ಅದೆಲ್ಲ ಒಂದು 16,000 ರೂಪಾಯಿ ಹೋಗುತ್ತೆ ಅಂದ್ರು. ಲಾಸ್ಟ್ ಉಳಿದಿದ್ದು ನಮ್ಗೆ ಅದು ಲಾಭದ್ದಾಗಿರ್ತದೆ. ಒಂದು ಟೋಟಲ್ ಒಂದು 70,000 ರೂಪಾಯಿ ಕೋಳಿಯಿಂದ ಆಮೇಲೆ ಒಂದು ಇದೊಂದು 20-25,000 ರೂಪಾಯಿ ಲೆಕ್ಕ ಸಿಗ್ತಂದ್ ಬಿಟ್ಟು 1,00,000 ರೂಪಾಯಿ ಒಂದು ಬ್ಯಾಚ್ ಅಂದ್ರೆ ಅವಾಗ 40 ದಿವಸ ಆಗಲ್ಲ. ಅವಾಗ ಗೊಬ್ಬರ ಕ್ಲೀನ್ ಮಾಡ್ಕೊಂಡು ಮತ್ತೆ ಬ್ಯಾಚ್ ಬಿಡ್ಲಿಕ್ಕೆ ಮತ್ತೆ 2 ತಿಂಗಳ ಬೇಕಾಗುತ್ತೆ. 2 ತಿಂಗಳಿಗೆ ಒಂದು 50,000 ರೂಪಾಯಿ ಆವರೇಜ್ ಸಿಗ್ಬಹುದು. ಇಲ್ಲ ಜಾಸ್ತಿ ನಿರೀಕ್ಷೆ ಇಲ್ಲ ಅಂತ ಲಾಸ್ಟ್ 40,000 ರೂಪಾಯಿ ಅಂತೂ ಸಿಗುತ್ತೆ. ಹಾಗಾಗಿ ಇದು ನಿರುದ್ಯೋಗಿಗಳಿಗೆ ಈಗ ಒಂದು ಫಾರ್ಮ್ ಮಾಡ್ಕೊಂಡು ಮೇಂಟೈನ್ ಮಾಡಿದ್ರೆ ಒಳ್ಳೆ ಸಕ್ಸಸ್ಫುಲ್ ಜೀವನ ಮಾಡಬಹುದು. ಎಲ್ಲರೂ ಮಾಡಬಹುದಾ ಅಥವಾ ಇಂಥವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲ ಇಲ್ಲ, ಆಸಕ್ತಿ ಇದ್ದರೆ ಎಲ್ಲರೂ ಮಾಡಬಹುದು. ನೀರಿನ ಸೌಲಭ್ಯ ಬೇಕು, ಸ್ವಂತ ಜಾಗ ಬೇಕು, ಮತ್ತೆ ಆಸಕ್ತಿ ಇರಬೇಕಷ್ಟೆ. ನಾ ಮಾಡ್ತ ಅಂತ ಹೇಳಿದ್ರೆ ಹೀಗಿದ್ರೆ ಏನು ಬೇಕಾದ್ರೂ ಮಾಡಬಹುದು ಇದರಲ್ಲಿ. ಒಳ್ಳೆಯದು, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಮಂಜುನಾಥ್ ಭಂಡಾರಿಯವರೇ. ಒಬ್ಬ ಯುವಕರಾಗಿ ಕೂಡ ಬೇರೆ ಬೇರೆ ಕಡೆ ಹೋಗಿ ಅವ್ರಿಗೆ ಕೈಯಾಗ ಕೆಲಸ ಮಾಡೋದು ಏನು ಅಂತೇಳಿ ಅಂದು ಮತ್ತೆ ಹೊಳಿ ಬಂದು ನಮ್ಮ ಹೊಲದಾಗ ಒಂದು ಕೋಳಿ ಮನೆ ಕಟ್ಟಿ ಕೋಳಿ ಸಾಕಾಣಿಕೆ ಮಾಡಿ ಅದರಿಂದ ಒಂದು ಗೌರವಯುತ ಬದುಕನ್ನು ನಡೆಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ಕೋಳಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಂಡವರು ಶಿರಸಿಯ ಮಂಜುನಾಥ್ ಶಂಕರ್ ಭಂಡಾರಿ. ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ? ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯಾ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಕಲ್ ಸೇ ಭಿ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ಕೊಂದ ಬಲಗೈಲೇಡ ಕಂಡೇಲ ಅಣ್ಣ ದೇವಿಂದರ ಕುಳೋ ಅಣ್ಣ ದೇವೇಂದ್ರ ಕುಳತನ ತಂಗಿ ಕೇಳು ಅಣ್ಣನೇ ಬಣ್ಣ ಕೊಡೋ ಅಣ್ಣ ಕೊಡ್ತನ ತಂಗಿ ಕೇಳು ಲೊತ್ಗಿ ಗುಗಸಲಿ ಕೊಡೋ ಪಟ್ಟಿಯ ಸೀರಿ ಲಿಪತ ಗಳಗಿಯ ಮಾಡೆ ಮುತ್ನ ಕೊಂಡ್ಲಾನೆ ಬಡೋ ಕೊಂಡ್ಲಾನೆ ನೆಡಬರಿಟ್ಟಿ ಗಂಡೆ ಕಿಟಿ ಕುಡರಾಯ ಮೊಡೋ ಕೊಡರಾಯ ಮಡದಿ ಮಾವನ ಮಗಳು ಲುಟ್ಟಿ ನಿನ್ನೊಡನೆ ಬರೋ ನನ್ನ ಕೊಟ್ಟೇಲ್ ಒಂದ ಪಟ್ಟಿ ತಂದಿದು ಜಾಗೋಡು ತಾರೆ ಜಾಗ ಜಗವಲ ಜಗಪುತ್ರೈನ ಮಾಳುಗಿ ಎಲ್ಲ ಬೀಳೋ ಕಳ್ಳಂತ ಬದ್ರಿಯ ಭಗತಾಳೆ ಬದ್ರ ಭಾಗವಾಳೆ ಕಾಳ ಮಲ್ಲುಗಿ ಮುಡ್ದಾಳೆ ಮಲ್ಲುಗಿ ತಲಗೊಂಡಾಳೆ ಬಾಗಿ ಕೂತಾಳೆ ರಾತಿ ತಾಳೆ ಹಸಿಯಲ್ಲಿ ತಮ್ಮ ಕೇಳು ಬತ್ತಾಳಿನ್ನೊಂದು ಗೊಳೋ ಬತ್ತಾಳಿನ್ನೊಂದು ಗೊಳಗಿಲ ತಮ್ಮ ಕೇಳು ತಾವ ಬಿಡ ನಿನ್ನ ಬಲ ಬಲದೇ ಕೂತೋಕೆ ಬಲದೇವಿ ಮಗಳೇನೆ ಬಂದ ಕೂತೆ ನನ್ನ ಎಡ ಸಿರಿ ಗಾಳಿಗೆ ನೆರಿಬಿಟ್ಟೆ ಮ್ಯಾನೆ ರಾಣಿಯೋರೆ ಮುಸೋಗೆ ರಾಣಿಯೋರೆ ಮುಚ್ಚಿಟ್ಟ ಸಿರಿ ದರ ಮಾರೆ ಲರಿಯಲ ದೇವೇ ದೇ ಬರೋ ತಾಳೆ ಲರಿಯಲ ದೇವೇ ದೇ ಬರತರ ಸಿರಿ ದರ ಮಾರೆ ತಾವ ಬಿಡ ನಿಮ್ಮ ಬಲ ಬಾಕುಂಟೆ ಎಡನಲ್ಲಿ ಬಾವುಂಟೆ ಬಾಸತಿಯೇ ನನ್ನ ಸದರ ನನ್ನನು ಎಲಕೆ ನಾರಿ ತಾಬರಾಳು ತಾನೋಡು ಬಣ್ಣ ತಾನೋಡು ಬಣ್ಣ ರೋಕಿ ಕೊಡತೆ ನಂದೆ ನಂಬಿ ಸುಯ್ಯಲಕೆ ಕರ ತಂದೆ ಮಿಂಚುವಂತರೆ ಪಂಚಪತ್ತರದ ಬೆಳಿ ಪಂಚಪತ್ತರದ ಬೆಳಿಯಾಳಿ ತಡಕಂಡೆ ಮಿಂಚಿ ತುಯ್ಯಲಕ್ಕೆ ಬರೋ ಕಾಳಿಂಗದ ಮ್ಯಾನೆ ಚೋಕಾಡು ಕಾಳಿಂಗ ಸಾಕೋ ನಿನ್ನಡಿಯ ಲೋಡೋ ಕಾಳಿಂಗ ಸೋಕೇದರ ಬಾಲಿಯೋಗಿ ಒಳಗೆ ಲಾರೇಳು ಬೊಟ್ಟೇಲೋ ಲಾರಿ ಬಚ್ಚಾವರೆ ಮಗ ಲಾರಿ ಬಚ್ಚದರೆ ಮಗನೇ ಗೌನ ತಾಯಿ ಹೊಸಲು ನೀಲ ಮಣಿ ತಾಯಿ ಮಣಿಯ ಮೆನ ಮೋಡಿಯ ಮೋಡೋ ಮಣಿಯ ಮೆನ ಮಡಿಯ ಮಡದ ಸಾವನ ತಾಯಿ ಒಲ್ಲೆ ತನ ಮಗನೆ ಕುಳೋ ತನ ಮಗನೇ ಏನಂದಿ ಕುಳಲಂದೆ ಹಾಲು ಸೀರಿದರೆ ಕಣ್ಣಿ ಉಲ್ಲನ ಬೆಂದೆ ಕರೆದರೆಳಂಡೆ ನೋರಿ ಸೋಬರೆಳಂಡೆ ನೋರಿಯರ ಕರತಂದೆ ಮಗನಿಗಳ ತೋಪರೆ ಮಗನ ಗುರುಬಾಲವೇ ಹೇರೋ